ಇದು ಕಂದಾಯ ಇಲಾಖೆಯ ಪ್ರಕಟಣೆ. ನೇರ ಹಣ ಸಂದಾಯ ಯೋಜನೆ ಜಾರಿ ನಿಟ್ಟಿನಲ್ಲಿ ಆಧಾರ್ ಮಾಹಿತಿ ಕಡ್ಡಾಯಗೊಳಿಸಿದ್ದು, ಈ ಸಂಬಂಧ ಸಾಮಾಜಿಕ ಭದ್ರತಾ ಯೋಜನೆಯಡಿ ಪಡೆಯಲಾಗುತ್ತಿದ್ದ ಪಿಂಚಣಿ ಸ್ಥಗಿತಗೊಂಡಿರುವ ಫಲಾನುಭವಿಗಳು ತಮ್ಮ ಆಧಾರ್ ಮತ್ತು ಬ್ಯಾಂಕ್ ಖಾತೆ ವಿವರದೊಂದಿಗೆ ಸಂಬಂಧಿಸಿದ ತಾಲೂಕು ಕಚೇರಿಯನ್ನು ಡಿಸೆಂಬರ್ 2022 ಅಂತ್ಯದೊಳಗೆ ಸಂಪರ್ಕಿಸಲು ಕೋರಿದೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಮಳೆಯಾಗುವ ಸಾಧ್ಯತೆಗಳು 10% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಬಹುತೇಕ ಶುಭ್ರವಾದಂತಹ ಪ್ರಸನ್ನದಾಯಕವಾದಂತಹ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಆತ್ಮೀಯ ರೈತ ಬಾಂಧವರೇ, ಬಾಗಲಕೋಟೆಯ ನವನಗರದಲ್ಲಿ ಡಿಸೆಂಬರ್ 29, 30, 31 ಈ 3 ದಿನಗಳವರೆಗೆ ಬೃಹತ್ ತೋಟಗಾರಿಕಾ ಮೇಳ ನಡೀತಾ ಇದೆ. ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವ ಡಾ ಕೆಎಂ ಇಂದ್ರೇಶ್ ಅವರಿಂದ ಈ ಮೇಳದ ಕುರಿತು ಒಂದು ಸಂದೇಶ. ತೋಟಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಇವರ ಆಶ್ರಯದಲ್ಲಿ ತೋಟಗಾರಿಕಾ ಮೇಳ, ಮಹಿಳಾ ಸಬಲೀಕರಣಕ್ಕಾಗಿ ತೋಟಗಾರಿಕೆ ಎಂಬ ಧ್ಯೇಯವಾಕ್ಯವನ್ನು ಇಟ್ಟುಕೊಂಡು ದಿನಾಂಕ 29, 30, 31 ಡಿಸೆಂಬರ್ 2022 3 ದಿನಗಳ ಒಂದು ಕಾರ್ಯಕ್ರಮವನ್ನು, ತೋಟಗಾರಿಕೆ ಮೇಳವನ್ನು ಏರ್ಪಡಿಸಲಾಗಿದೆ. ಈ ಮೇಳದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಎಲ್ಲಾ ತಾಂತ್ರಿಕತೆಗಳನ್ನು, ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸಿ ರೈತರ ಅನುಕೂಲಕ್ಕಾಗಿ ತರಕಾರಿ ಬೆಳೆಗಳು, ಹಣ್ಣಿನ ಬೆಳೆಗಳು, ಹೂವಿನ ಬೆಳೆಗಳು, ಪ್ಲಾಂಟೇಷನ್ ಬೆಳೆಗಳು, ಔಷಧಿ ಹಾಗೂ ಸುವಾಸನಾ ಗಿಡಗಳ ತಾಂತ್ರಿಕತೆಗಳನ್ನು ರೈತರಿಗೆ ಮಾಹಿತಿ ನೀಡಲು ನಾವು ಪ್ರಾತ್ಯಕ್ಷಿಕ ತಾಕುಗಳನ್ನು ಏರ್ಪಡಿಸಿದ್ದೇವೆ. ಇದರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದ ತಾಂತ್ರಿಕತೆಯನ್ನು ಪ್ರತಿಬಿಂಬಿಸುವ ವಸ್ತು ಪ್ರದರ್ಶನವನ್ನು ಸಹ ನಾವು ಏರ್ಪಡಿಸಿದ್ದೇವೆ. ಜೊತೆಗೆ ಈ ಒಂದು ಮೇಳದಲ್ಲಿ ಅನೇಕ ಪರಿಕರ ಒದಗಿಸುವಂತಹ ಸಂಸ್ಥೆಗಳು, ಬಿತ್ತನೆ ಬೀಜದ ಮಳಿಗೆಗಳು, ಉತ್ತಮ ಗುಣಮಟ್ಟದ ಸಸಿಗಳನ್ನು ಒದಗಿಸಲು ರೈತರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಾವಯವ ಗೊಬ್ಬರ, ಜೈವಿಕ ಗೊಬ್ಬರ, ರಸಗೊಬ್ಬರಗಳು, ಕೃಷಿ ಯಾಂತ್ರೀಕರಣದ ಬಗ್ಗೆ ಮಿಷಿನರೀಸು, ಟ್ರಾಕ್ಟರ್ಸು, ಪವರ್ ಸ್ಪ್ರೇಯರ್ಸು, ಹಾಗೆ ಡ್ರೋನ್ಗಳನ್ನು ಕೃಷಿಯಲ್ಲಿ ಸಿಂಪರಣೆ ಮಾಡಲು ಬಳಕೆಯ ಬಗ್ಗೆ ಪ್ರಾತ್ಯಕ್ಷಿಕೆಯನ್ನು ಏರ್ಪಡಿಸಿದ್ದೇವೆ. ಈ 3 ದಿನಗಳ ಕಾರ್ಯಕ್ರಮದ ಮೊದಲನೇ ದಿನದ ಉದ್ಘಾಟನಾ ಸಮಾರಂಭದಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ತೋಟಗಾರಿಕಾ ಸಚಿವರಾದಂತಹ ಶ್ರೀಯುತ ಮುನಿರತ್ನ ಅವರು ಈ ಒಂದು ಹಾಗೂ ಇಲ್ಲಿಯ ಸ್ಥಳೀಯ ಶಾಸಕರಾದ ಡಾ ವೀರಣ್ಣ ಚರಣತಿಮಠಿ ಅವರು ಅಧ್ಯಕ್ಷತೆಯಲ್ಲಿ ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಿದ್ದೇವೆ. ನಂತರ ಅನೇಕ ಪ್ರತಿ ದಿವಸ 2 ತಾಂತ್ರಿಕ ಗೋಷ್ಠಿಗಳನ್ನು ನಾವು ಏರ್ಪಡಿಸಿದ್ದು, ಮುಖ್ಯವಾಗಿ ಮೊದಲನೇ ದಿನ ಮಹಿಳಾ ಸಬಲೀಕರಣಕ್ಕಾಗಿ ತೋಟಗಾರಿಕೆ ಆಧಾರಿತ ಕೌಶಲ್ಯ ಅಭಿವೃದ್ದಿ, ಸವಾಲುಗಳು ಮತ್ತು ಅವಕಾಶ, ಹಾಗೆ 30ನೇ ತಾರೀಕು ರೈತರ ಆದಾಯ ದ್ವಿಗುಣಗೊಳಿಸೋಕೆ ತೋಟಗಾರಿಕೆ ಅಭಿವೃದ್ದಿ ಮತ್ತು ಅನುಕರಣೆ ಮತ್ತು ರೈತ ಉತ್ಪಾದಕ ಸಂಸ್ಥೆಗಳ ಅವಶ್ಯಕತೆ, ರೈತ ಉತ್ಪಾದಕ ಸಂಸ್ಥೆಗಳಲ್ಲಿ ಆ ಒಂದು ಸಂಸ್ಥೆಯ ಷೇರುದಾರರು ಜವಾಬ್ದಾರಿ ಇರುವ ಬಗ್ಗೆ ತರಬೇತಿ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿದೆ. ಇನ್ನು 2ನೇ ದಿನ ಹವಾಮಾನ ವೈಪರೀತ್ಯಗಳ ತಲ್ಲಣಗಳು, ದ್ರಾಕ್ಷಿ ಮತ್ತು ದಾಳಿಂಬೆಯಲ್ಲಿ ಕೈಗೊಳ್ಳಬೇಕಾದ ಎಚ್ಚರಿಕೆ ಹಾಗೂ ಸಂಶೋಧನಾ ತಾಂತ್ರಿಕತೆಯನ್ನು ಸಹ ಒಂದು ತಾಂತ್ರಿಕ ಗೋಷ್ಠಿಯಲ್ಲಿ ರೈತರ ಜೊತೆ ವಿಚಾರ ವಿನಿಮಯ ಮಾಡಲಿಕ್ಕೆ ಅವಕಾಶ ಇದೆ. ಹಾಗೆ 31ನೇ ತಾರೀಕು ತೋಟಗಾರಿಕೆ ಬೆಳೆಗಳ ಮಾರಾಟ ಮತ್ತು ರಫ್ತು ಅಭಿವೃದ್ಧಿಯಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ಪಾತ್ರ, ಇದರ ಬಗ್ಗೆಯೂ ಸಹ ತಾಂತ್ರಿಕ ಗೋಷ್ಠಿಗಳನ್ನು ಏರ್ಪಡಿಸಿದೆ. ಜೊತೆಗೆ ಈ ಒಂದು ಮೇಳದಲ್ಲಿ ತಾಂತ್ರಿಕ ಸಲಹಾ ಕೇಂದ್ರವನ್ನು ಸಹ ನಾವು ಸ್ಥಾಪಿಸಿದ್ದೇವೆ. ಈ ತಾಂತ್ರಿಕ ಸಲಹಾ ಕೇಂದ್ರದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ವಿವಿಧ ಬೆಳೆಗಳ ಪರಿಣಿತರು ಒಂದೆಡೆ ಕೂತು ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಅವರಿಗೆ

ಉದಾಹರಣೆಗೇನಪ್ಪ ಅಂತಂದ್ರೆ ಕೋಲಾರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ ಮತ್ತು ರಾಯಚೂರಿನ ಕೆಲವೊಂದು ಹಳ್ಳಿಗಳಲ್ಲಿ ಈ ರೋಗ ಏನಪ್ಪಾ ಅಂತಂತಂದ್ರೆ ಪ್ರತಿ ವರ್ಷ ಕೆಲವೊಂದು ಹಳ್ಳಿಗಳಲ್ಲಿ ಕಾಣಿಸ್ಕೊತದೆ, ಎಲ್ಲ ಕಡೆ ಕಾಣಿಸ್ಕೊಂಡಿಲ್ಲ. ಮತ್ತೆ ಯಾವ ಹಳ್ಳಿಗಳಲ್ಲಿ ಕಾಣಿಸ್ಕೊಂಡಿರ್ತೈತಿ ಅಂತ ಹಳ್ಳಿಗಳಲ್ಲಿ ಮಾತ್ರ ಏನಪ್ಪ ಅಂತ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವಾಗಿನಪ್ಪ ಅಂತಂತಂದ್ರೆ ಲಸಿಕೆಗಳನ್ನು ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಹಾಕ್ತಾರೆ. ಸೊ ಯಾವ ಹಳ್ಳಿಗಳಲ್ಲಿ ಈಗಾಗಲೇ ಈ ಕಾಯಿಲೆ ಕಂಡು ಬಂದಿದೆ ಅಂತ ಹಳ್ಳಿಗಳಲ್ಲಿ ಮಾತ್ರ ಏನಪ್ಪ ಅಂತಂದ್ರೆ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಏನಪ್ಪ ಅಂತಂದ್ರೆ ಈ ಲಸಿಕೆಯನ್ನು ಸರ್ಕಾರದ ವತಿಯಿಂದ ಉಚಿತವಾಗಿ ಹಾಕ್ತಾರೆ. ಅಂದ್ರೆ ಈ ಒಂದು ಹಳ್ಳಿಗಳಲ್ಲಿ ಕಂಡುಬರುವಂತಹ ಒಂದು ಸಾಮಾನ್ಯವಾಗಿರ್ತಕ್ಕಂತ ತೊಂದರೆ, ಮತ್ತೆ ಮುಖ್ಯವಾಗಿ ನೆರಡಿ ರೋಗ ಬಂತು ಅಂದ್ರೆ ಅದು ಸತ್ತಾದ ಮೇಲೆ ಕೂಡ ಅದರನ್ನು ಹೂಳುವಂತ ಅಥವಾ ಅದನ್ನು ನಿರ್ವಹಣೆ ಮಾಡಿ ಅದನ್ನು ಮತ್ತೆ ಹರಡದಂತೆ ತಡೆದುಕೊಳ್ಳುವುದು ಕೂಡ ಬಹಳ ಮುಖ್ಯವಾದಂತದ್ದು. ಈಗ ನೀವು ಡಾಕ್ಟರ್ ಒಂದು ಹೇಳಿದ್ರಿ ಪಿಪಿಆರ್ ರೋಗ ಅಂತ ಹೇಳಿದ್ರಿ, ಅಂದ್ರೆ ಏನು ಮತ್ತೆ ಅದರ ಲಕ್ಷಣ ಹೇಗಿರ್ತವೆ ಅಂತ, ಲಸಿಕೆ ಏನಾದ್ರೂ ಇದೇನ ಅದಕ್ಕೂ ಕೂಡ ಇದೆ ಸರ್? ಈ ಪಿಪಿಆರ್ ರೋಗ ಅಂತಂದ್ರೆ ಕುರಿ ಮತ್ತು ಮೇಕೆಯಲ್ಲಿ ಬರುವಂತ ಕಾಯಿಲೆ, ಇದು ವೈರಸ್ ಇಂದ ಬರ್ತೈತಿ. ಸೊ ಇದರಲ್ಲಿ ಲಕ್ಷಣ ಏನಪ್ಪ ಅಂತಂದ್ರೆ ಜ್ವರ ಬರ್ತೈತಿ, ಬಾಯಲ್ಲಿ ಹುಣ್ಣಾಗುದು, ಬೇದಿ, ಕಣ್ಣಿನಲ್ಲಿ ಪೆಚ್ಚು ಬರೋದು, ಉಸಿರಾಟದ ತೊಂದರೆ ಆಗತೈತಿ. ಇದರಲ್ಲಿ ಏನಪ್ಪಾ ಅಂತ ಜಾಸ್ತಿ ಏನಪ್ಪಾ ಅಂತಂದ್ರೆ ಬೇದಿ ಆಗಿ ಏನಪ್ಪಾ ಅಂತಂದ್ರೆ ರೆಡಿಹೈಡ್ರೇಷನ್ ಆಗಿ ಕೆಲವೊಂದೇನಪ್ಪಾ ಅಂತಂದ್ರೆ ಕುರಿ ಮೇಕೆಗಳು ಸಾಯ್ತಾವ, ಮೇವು ತಿನ್ನೋದಿಲ್ಲ ಸರಿಯಾಗಿ, ಬಾಯಲ್ಲಿ ಹುಣ್ಣಾಗಿರ್ತಾವ. ಸೊ ಇದು ಬೇಗ ಕಂಟ್ರೋಲ್ಗೆ ಬರೋದಿಲ್ಲ ಸರ್. ಇದು ಸಾಂಕ್ರಾಮಿಕ ಆಗಿದ್ರಿಂದ ಒಂದು ಕುರಿ ಬಂತಂತ ಉಳಿದಂತ ಎಲ್ಲ ಕುರಿಗಳು ಬೇಗ ಹರಡು ಬಿಡ್ತದೆ ಸಾಂಕ್ರಾಮಿಕ ರೋಗ. ಹಾ, ಸಾಂಕ್ರಾಮಿಕ ಆಗಿರೋದ್ರಿಂದ. ಸೊ ಆ ಒಂದು ದೇಶಕ್ಕೇನಪ್ಪ ಅಂತಂತಂದ್ರೆ ಎಲ್ಲಾ ಕುರಿ ಮತ್ತು ಮೇಕೆಗಳಲ್ಲಿ ಸರ್ಕಾರದ ಏನ್ ಮಾಡಿದಾರಪ್ಪ ಅಂತಂದ್ರೆ ವರ್ಷದಲ್ಲಿ 2 ಸಲ ಲಸಿಕೆ ಹಾಕ್ತಾರೆ ಇದಕ್ಕೆ. ಓಹೋ, ಮುಂಜಾಗ್ರತೆ ಮುಂಜಾಗ್ರತೆಯಾಗಿ. ಯಾವಾಗ ಜನವರಿ ತಿಂಗಳಲ್ಲಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಮೊದಲನೇ ಸುತ್ತು, ಎರಡನೇ ಸುತ್ತು ಏನಪ್ಪ ಅಂತ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಎರಡನೇ ರೌಂಡ್, ಅಂದ್ರೆ 6 ಮಂತ್ ಗ್ಯಾಪ್ ಕೊಟ್ಟು. ಸೊ ಪ್ರತಿ ವರ್ಷ ಹಾಕ್ತಾರ. ಸಾಮಾನ್ಯವಾಗಿ ಇಲ್ಲಿ ಏನ್ ಮಾಡ್ತೀವಪ್ಪ ಅಂತ, ನೀವು ಒಂದು ಸಲ ಲಸಿಕೆ ಕೊಡಿಸಿದ್ದೇ ಆದ್ರೆ ಕುರಿ ಮೇಕೆಗಳಿಗೆ 3 ವರ್ಷದವರೆಗೂ ರೋಗ ನಿರೋಧಕ ಸಾಮಾನ್ಯವಾಗಿ ಇರುತ್ತೆ. ಒಂದು ಬಾರಿ ಕೊಡಿಸಬೇಕು. ಪ್ರತಿ ವರ್ಷ ಹೊಸದಾಗಿ ಹುಟ್ಟದಂತಹ ಕುರಿಗಳಿಗೆ ಮತ್ತು ಯಾವ ಕುರಿ ಮೇಕೆಗಳಿಗೆ ಕೊಡಿಸಿಲ್ಲ ಅಂತವುಗಳಿಗೆ ಏನಪ್ಪ ಅಂತಂದ್ರೆ ಸರ್ಕಾರ ಯಾವಾಗ ಜನವರಿ ಮತ್ತು ಫೆಬ್ರವರಿಯಲ್ಲಿ ಮತ್ತು ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಪ್ರತಿ ವರ್ಷ ಏನಪ್ಪ ಅಂತಂದ್ರೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಲಸಿಕೆಯನ್ನು ಹಾಕ್ತೈತಿ. ಅವಾಗ ಆ ಕುರಿ ಮತ್ತು ಮೇಕೆಗಳಿಗೆ ಕಂಪಲ್ಸರಿ ಲಸಿಕೆನಪ್ಪ ಅಂತ ಕೊಡಬೇಕು. ಆ ತಿಂಗಳಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕೊಡಿಸಲೇಬೇಕು ರೈತರು, ಇದನ್ನು ಬಹಳ ಗಮನಿಸಬೇಕು ಅಂತ ಗಮನಿಸಬೇಕು. ಯಾಕಂದ್ರೆ ಇದು ಕಾಯಿಲೆ ಬಂದ ಮೇಲೆ ಟ್ರೀಟ್ಮೆಂಟ್ ಅಷ್ಟೊಂದು ಯಶಸ್ವಿ ಆಗೋದಿಲ್ಲ. ವೈರಸ್ ಇಂದ ಬರೋ ಕಾಯಿಲೆ ಮುಂಜಾಗ್ರತೆ ಕೊಡಿಸೋದ್ರಿಂದ ಒಳ್ಳೆಯದು. ಇದು ರೈತರು ಗಮನಿಸಬೇಕು. ಯಾಕಂದ್ರೆ ಈ ಒಂದು ಕುರಿ ಮೇಕೆ ದನಗಳನ್ನ ಸಂರಕ್ಷಣೆ ಮಾಡಲು ಈ ರೀತಿಯ ಮುಂಜಾಗ್ರತಾ ಕ್ರಮವನ್ನು ವಹಿಸಿಕೊಳ್ಳಬೇಕು ಅಂತ. ಡಾಕ್ಟರ್ ವಿಜಯಕುಮಾರ್ ತೆಲ್ಗರ್ ಅವರೇ, ಬಹಳ ಮುಖ್ಯವಾಗಿ ನಾವು ಕಾಲು ಮತ್ತು ಬಾಯಿ ರೋಗದ ಬಗ್ಗೆ ಕೇಳಿದ್ದೇವೆ, ಅದರ ಬಗ್ಗೆ ಒಂದು ಲಕ್ಷಣ ಏನು ಮತ್ತೆ ಈ ಲಸಿಕೆ ಹಾಕುವ ಒಂದು ವಿಧಾನ ಹೇಗಿರುತ್ತದೆ ಅಂತ. ಸರ್, ಅದು ಕಾಲು ಮತ್ತು ಬಾಯಿ ರೋಗ ಅಂತ ಲಕ್ಷಣ ಹೇಳ್ಬಿಡ್ತದೆ ಏನಂತಂದ್ರೆ ಕಾಲುಗಳಲ್ಲಿ ಕೂಡ ಗುಳೆಗಳಾತವೆ, ಅಲ್ಸರ್ಸ್ ಆತವೆ, ಬಾಯಲ್ಲಿ ಕೂಡ ಹುಣ್ಣುಗಳಾತವೆ, ಸಿಕ್ಕಾಪಡೆ ಜ್ವರ ಬರ್ತೈತಿ. ಅವಕ್ಕೆಲ್ಲ ಏನಪ್ಪಾ ಅಂತ ಎಲ್ಲಿ ಬಾಯಲ್ಲಿ ಹುಣ್ಣುಗಳಾಗೋದ್ರಿಂದ ಮೇವು ತಿನ್ಲಿಕ್ಕೆ ಆಗೋದಿಲ್ಲ ದನಗಳಿಗೆ. ಅವಾಗ ಹುಣ್ಣುಗಳಾದ ಜ್ವರೆಲ್ಲ ಜಾಸ್ತಿ ಸುರಿತೈತಿ. ಜ್ವರ ಜಾಸ್ತಿ ಬರೋದ್ರಿಂದ ಏನಪ್ಪಾ ಅಂತಂತಂದ್ರೆ ಮತ್ತು ಕಾಲಲ್ಲಿ ಹುಣ್ಣುಗಳಾಗೋದ್ರಿಂದ ಏನಪ್ಪಾ ಅಂತಂದ್ರೆ ಬಹಳ ವೀಕ್ನೆಸ್ ಆಗಿಬಿಡ್ತಾವ ದನಗಳು. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಇದು ದನಗಳಲ್ಲಿ ಬರ್ತೈತಿ, ಹಂದಿಗಳಲ್ಲಿ ಕೂಡ ಬರುವಂತ ಕಾಯಿಲೆ. ಸಾಮಾನ್ಯವಾಗಿ ಗೊರಸುಗಳು ಇದ್ದಂತಹ ಪ್ರಾಣಿಗಳಲ್ಲಿ ಈ ಕಾಯಿಲೆ ಕಂಡು ಬರುವಂತ ಕಾಲು ಮತ್ತು ಹಂದಿಗಳಲ್ಲಿ ಕೂಡ ಬರ್ತೈತಿ. ಸೊ ಅದಕ್ಕೇನಪ್ಪಾ ಅಂತಂತಂದ್ರ ಇಲ್ಲಿ ಕಾಯಿಲೆ ಬಂದ ಮೇಲೆ ಏನಪ್ಪಾ ಅಂತಂದ್ರೆ ಬಹಳ ಲಾಸ್ ಆಕತಿ. ಈ ಕಾಲು ಮತ್ತು ಬಾಯಿ ಏನಪ್ಪಾ ಅಂತಂತಾರ ಬಹಳ ಇಂಪಾರ್ಟೆಂಟ್ ಆದಂತಹ ಸಾಂಕ್ರಾಮಿಕ ರೋಗ. ಯಾಕಂತಂತಂದ್ರೆ ಇದರಿಂದ ಈಲ್ಡ್ ಕಡಿಮೆ ಆಕತಿ. ಯಾವ ಹಾಲು ಕೊಡ್ತಕ್ಕಂತ ಹಸು ಅಥವಾ ಎಮ್ಮೆ ಇತ್ತಪ್ಪ ಅಂತಂದ್ರೆ ಬದಸ್ಕೊಂಡ್ಬಿಡ್ತದೆ ಈ ಕಾಯಿಲೆ ಬಂತಂತಂದ್ರೆ. ಎರಡೇನಪ್ಪ ಅಂತ ಗರ್ಭಧರಿಸಿದ ದನ ಇತ್ತಪ್ಪ ಅಂತಂತಂದ್ರೆ ಕಂದ್ಲಕೊಂತೈತಿ. ಒಳ್ಳೆ ಹೋರಿಗಳಿದ್ದವಪ್ಪ ಅಂತಂತಂದ್ರೆ ಅವಾಗ ಉಳಿಮೆ ಸಿಕ್ತಿ ಕಡಿಮೆ ಆಕತಿ ಕಾಯಿಲೆ ಬಂದ ಮೇಲೆ. ಸೊ ಮತ್ತೇನಪ್ಪ ಅಂತಂತಂದ್ರೆ ನೀವು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಂತ ಹೇಳ್ತೀವಲ್ಲ, ನಾವು ಏನಾದ್ರೂ ಮಾಂಸ ಮಾರಬೇಕು ಅದರದ್ದು ಕುರಿ ಮತ್ತು ಮೇಕೆಗಳದ್ದು ಅಥವಾ ಯಾವ್ದಾದ್ರು ಹಂದಿಗಳದ್ದು ಯಾವುದೇ ಆಗಲಿ ನಾವು ಮಾರ್ಕೆಟಿಂಗ್ ಮಾಡಬೇಕು ಅಥವಾ ಮಿಲ್ಕ್ ಅನ್ನು ನೀವು ಮಾರಬೇಕು ಅಂತಂತಂದ್ರೆ ಇವೆಲ್ಲ ಈ ಕಾಯಿಲೆ ಇದ್ದಂತ ದೇಶಗಳಿಂದ ಬೇರೆ ಕಡೆ ಕಳಿಸ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಒಂದು ಇದೇ ಇದೆ, ಲಿಮಿಟೇಷನ್ ಇದೆ. ಸೊ ಆ ಒಂದು ದೇಶಕ್ಕೆ ಸರ್ಕಾರದನ್ನಪ್ಪ ಅಂತಂದ್ರೆ ಬಹಳ ಇದನ್ನು ಸೀರಿಯಸ್ ಆಗಿ ಕೌಂಟ್ ಮಾಡಿದ್ದಾರೆ. ಅಂದ್ರೆ ಕಾಲು ಮತ್ತು ಬಾಯಿ ರೋಗ ಇದ್ರೆ ಇದಕ್ಕೆಲ್ಲ ಅವಕಾಶಗಳು ಕಡಿಮೆ, ನಾವು ಹೊರಗಡೆ ಹೌದು. ಆ ಉದ್ದೇಶಕ್ಕೇನಪ್ಪ ಅಂತಂತಂದ್ರೆ 2025 ಒಳಗಡೆನೆ ಪ್ರತಿ ವರ್ಷ ನಾವು ರೆಗ್ಯುಲರ್ ಆಗಿ ಏನಪ್ಪಾ ಅಂತ 6 ತಿಂಗಳಿಗೊಮ್ಮೆ ಹಾಕಿ 2030 ಒಳಗಡೆ ಈ ಕಾಯಿಲೆ ಇರಾಡಿಕೇಟ್ ಮಾಡಬೇಕು ಅಂತ ಅನ್ಕೊಂಡೇನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬಹಳ ಪ್ರಾಮುಖ್ಯತೆ ಕೊಟ್ಟು ಪ್ರತಿ 6 ತಿಂಗಳಿಗೊಮ್ಮೆ ಈ ಲಸಿಕೆಯನ್ನು ಕಾಲು ಮತ್ತು ಬಾಯಿ ವಿವಾಹಿನ ಲಸಿಕೆಯನ್ನು ಉಚಿತವಾಗಿ ಪ್ರತಿಯೊಂದು ಹಳ್ಳಿಗಳಲ್ಲಿದ್ದಂತಹ ದನಕರುಗಳಿಗೆ ಏನಪ್ಪಾ ಅಂತಂದ್ರೆ ಹಾಕ್ತಾರೆ. ಯಾವಾಗ ಅಂತಂದ್ರೆ ಪ್ರತಿ ವರ್ಷ ಫೆಬ್ರವರಿ ಮತ್ತು ಮಾರ್ಚ್ ನಲ್ಲಿ ಮೊದಲನೇ ಸುತ್ತು, ಎರಡನೇ ಸುತ್ತೇನಪ್ಪಾ ಅಂತಾರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್. ವರ್ಷದಲ್ಲಿ ಎರಡು ಸಲ. ಕೇಂದ್ರ ಸರ್ಕಾರವು ಇದಕ್ಕೆ ಒಂದು ಅಭಿಯಾನ ತರನೇ ಕೈಗೊಳ್ತಾ ಇದೆ. ಹೌದು, ಇದು ಯಾಕಂದ್ರೆ ಕೇಂದ್ರ ಸರ್ಕಾರನೇ ಇದಕ್ಕೆಲ್ಲ ಏನಪ್ಪಾ ಅಂತಂದ್ರೆ ಫಂಡ್ಗಳನ್ನು ಕೊಟ್ಟು ಇದನ್ನ ಎಲ್ಲ ಮಾನಿಟರ್ ಮಾಡ್ತಾರೆ. ಅದಕ್ಕೇನಪ್ಪಾ ಅಂತಂದ್ರೆ ಈ ಕಾಲು ಮತ್ತು ಬಾಯಿ ಜ್ವರದೇನಪ್ಪಾ ಅಂತಂದ್ರೆ ಆರ್ಥಿಕವಾಗಿ ರೈತರಿಗೆ ಲಾಸ್ ಆಗಬಾರ ಉದ್ದೇಶದ ಪ್ರತಿ ಆರು ತಿಂಗಳಿಗೊಮ್ಮೆ ಈ ಲಸಿಕೆನಪ್ಪಾ ಅಂತಂದ್ರೆ ಕಂಪಲ್ಸರಿ ಹಾಕ್ತಾರೆ. ಕೇವಲ ರೈತರಿಗೆ ಮಾತ್ರ ಅಲ್ಲ, ನಮ್ಮ ಒಂದು ಆರ್ಥಿಕ ವ್ಯವಹಾರಕ್ಕೆ ಹೊಡೆತ ಬೀಳ್ತದೆ ಈ ಕಾಲು ಮತ್ತು ಬಾಯಿ ರೋಗ ಹರಡಿದ್ರೆ. ಹೌದು, ಯಾಕಂದ್ರೆ ಹಾಲು ಮತ್ತೆ ಮಾಂಸ ಮಾರಾಟಕ್ಕೂ ಕೂಡ ಧಕ್ಕೆ ಆಗುತ್ತೆ. ಆ ಕಾರಣಕ್ಕಾಗಿ ಸರ್ಕಾರ ಹೆಚ್ಚಿನ ಗಮನವನ್ನು ವಹಿಸ್ತಾ ಇದೆ ಅಂತ. ಹೌದು ಸರ್. ಡಾಕ್ಟರ್, ಮತ್ತೊಂದು ಈ ಚಪ್ಪೆ ರೋಗ ಅಂತೇವೆ ಈ ಪ್ರಾಣಿಗಳಲ್ಲಿ ನಾವು ಕಂಡು ಬರ್ತದೆ ಜಾನುವಾರುಗಳಲ್ಲಿ, ಈ ಚಪ್ಪೆ ರೋಗದ ಲಕ್ಷಣ ಏನು ಮತ್ತೆ ಅದಕ್ಕೂ ಲಸಿಕೆ ಇದೇನೆ? ಚಪ್ಪೆ ರೋಗ ಇದು ಕೂಡ ಬ್ಯಾಕ್ಟೀರಿಯಾದಿಂದ ಬರುವಂತ ಕಾಯಿಲೆ. ಸಾಮಾನ್ಯವಾಗಿ ಚಪ್ಪೆ ರೋಗ ಏನಪ್ಪಾ ಅಂತಂದ್ರೆ ಮಳೆಗಾಲದಲ್ಲಿ ಜಾಸ್ತಿ ಬರ್ತೈತಿ. ಓಹೋ, ಮಳೆಗಾಲದಲ್ಲಿ ಕಾಡುವಂತ ರೋಗ. ಸಾಮಾನ್ಯವಾಗಿ ಕಾಯಿಲೆಗಳೇನಪ್ಪ ಅಂತ ವೀಕ್ ಇದ್ದಂತ ದನ ಕರುಗಳಿಗೆ ಬರುವಂತದ್ದು. ಆದ್ರೆ ಈ ಚಪ್ಪೆ ರೋಗ ಏನಪ್ಪಾ ಅಂತ ಯಾವ ಚೆನ್ನಾಗಿ ದಷ್ಟಪುಷ್ಟಾಗಿರ್ತವೆ, ಆರು ತಿಂಗಳಿಂದ ಎರಡು ವರ್ಷ ಇದ್ದಂತ ದನಗಳಲ್ಲಿ ಈ ಕಾಯಿಲೆ ಏನಪ್ಪಾ ಅಂತಾರೆ ಜಾಸ್ತಿ ಕಂಡು ಬರ್ತೈತಿ. ಓಹೋ, ಇಲ್ಲಿ ಏನಾಗುತ್ತಪ್ಪ ಅಂತ ಯಾವಾಗ ಮಳೆ ಆಗುತ್ತೆ, ಹೊಸ ನೀರೆಲ್ಲ ಬರ್ತೈತಿ ಒಡ್ಡ ಕೆರೆ ಅಲ್ಲಿ ಇಲ್ಲಿ, ಈ ಹೊಸ ನೀರನ್ನು ಕುಡಿಯೋದ್ರಿಂದ ಅದರಲ್ಲಿ ಆ ಮಣ್ಣಿನಲ್ಲಿದ್ದಂತಹ ಬ್ಯಾಕ್ಟೀರಿಯಾ ಏನಪ್ಪಾ ಅಂತ ನೀರಿನ ಮುಖಾಂತರ ಈ ಪ್ರಾಣಿಗಳ ದೇಹ ಸೇರಿಕೊಂಡು ಸೊ ಈ ಕಾಯಿಲೆ ಬರುವಂತಹ ಸಂಭವನೀಯತೆ ಇರ್ತೈತಿ. ನೀವು ಲಸಿಕೆ ಹಾಕ್ಸಿಲ್ಲಪ್ಪ ಅಂತಂದ್ರೆ ತೊಂದರೆಗಳಾಗ್ತವೆ. ಲಕ್ಷಣ ಯಾವ ರೀತಿ ಇರ್ತದೆ? ಲಕ್ಷಣಗಳೇನಪ್ಪಾ ಅಂತಂದ್ರೆ ಚಪ್ಪೆ ಏನಪ್ಪಾ ಅಂತ ದಪ್ಪ ಆತೈತಿ, ಊದ್ಕೊಂತೈತಿ, ಕಾಲುಗಳೆಲ್ಲ ಊದ್ಕೊಂತವ, ಬಾವು ಬಂದ ಬಾವು ಬರ್ತೈತಿ. ಅದು ಏನಪ್ಪಾ ಅಂದ್ರೆ ಜ್ವರ ಬರ್ತೈತಿ, ಚಿಕ್ಕ ಜ್ವರ ಬರ್ತೈತಿ, ನಡಿಲಿಕ್ಕೆ ಅವಕ್ಕೆ ತೊಂದರೆಗಳಾಗತಿ. ಸೊ ನಾವು ಮುಟ್ಟಿದ್ರೇನಪ್ಪ ಅಂತಂದ್ರೆ ಗಾಳಿ ತುಂಬಿದನ ಸುಖ ದೇಹದಲ್ಲಿ, ಆ ರೀತಿ ಏನಪ್ಪಾ ಅಂತಂದ್ರೆ ಸೌಂಡ್ ಬರ್ತೈತಿ. ಸೊ ಇವೇನಪ್ಪಾ ಮುಖ್ಯವಾದಂತ ಲಕ್ಷಣಗಳು. ಕೆಲವೊಮ್ಮೆ ಚಿಕಿತ್ಸೆ ಮಾಡೋಕ್ಕಿಂತ ಪೂರ್ವದಲ್ಲೇನೆ ಕೂಡ ಏನಪ್ಪಾ ಅಂತಂದ್ರೆ ಎಷ್ಟೋ ದನಕರುಗಳು ಸಾಯಬಹುದು. ಅಂದ್ರೆ ಅಷ್ಟು ಬೇಗನೆ ಏನಪ್ಪಾ ಅಂದ್ರೆ ಜ್ವರ ಬಂದು ಈ ಯಾವ್ದೇ ಲಕ್ಷಣ ಇಲ್ಲದೇನೂ ಕೂಡ ಏನಪ್ಪಾ ಅಂತಂದ್ರೆ ಕೆಲವೊಮ್ಮೆ ಮರಣ ಒಪ್ಪುವಂತ ಸಂಬಂಧ. ಏನು ನಿರ್ಲಕ್ಷ್ಯ ಮಾಡುವಂತ ರೋಗ ಅಲ್ಲ, ಬಹಳ ಎಚ್ಚರಿಕೆಯಿಂದ ಇರಬೇಕು ಇರಬೇಕು. ಅದಕ್ಕೆ ಈ ಕಾಯಿಲೆ ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷ ಮಳೆಗಾಲಕ್ಕಿಂತ ಮುಂಚಿತವಾಗಿ ಈ ಲಸಿಕೆ ಏನಪ್ಪಾ ಅಂತ ಸರ್ಕಾರ ಒಂದು ವೇಳಾಪಟ್ಟಿ ಮಾಡಿದೆ. ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಲಸಿಕೆಯನ್ನು ಹಾಕ್ತಾರೆ. ಅದಕ್ಕೆ ಈಗಾಗಲೇ ಯಾವ ಹಳ್ಳಿಗಳಲ್ಲಿ ಈ ಕಾಯಿಲೆ ಕಂಡು ಬಂದಿದೆ ನಮ್ಮ ಒಂದು ಡಿಪಾರ್ಟ್ಮೆಂಟ್ಗೆ ಇದರದೊಂದು ಮಾಹಿತಿ ಇರ್ತೈತಿ. ಅಂತ ಹಳ್ಳಿಗಳಲ್ಲಿ ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಏನಪ್ಪಾ ಅಂತಂದ್ರೆ ಈ ಚಪ್ಪೆ ರೋಗದ ವಿರುದ್ಧ ಏನಪ್ಪಾ ಅಂತ ಲಸಿಕೆಗಳನ್ನು ಉಚಿತವಾಗಿ ಸರ್ಕಾರದವರು ಹಾಕ್ತಾರೆ. ಅಂದ್ರೆ ಉಚಿತವಾಗಿ ಇದಕ್ಕೂ ಕೂಡ ಲಸಿಕೆಯನ್ನು ಸರ್ಕಾರನೇ ಕೊಡ್ತಾ ಇದೆ ಅಂತ. ಹೌದು ಸರ್. ಇನ್ನೊಂದು ಬಹಳ ಪ್ರಮುಖವಾಗಿ ಕಂದು ರೋಗ. ಕಂದು ರೋಗದಿಂದಲೂ ಕೂಡ ಬಹಳಷ್ಟು ಹಾನಿಯನ್ನ ರೈತರು ಅನುಭವಿಸ್ತಾ ಇದ್ದಾರೆ ಈ ಜಾನುವಾರುಗಳಲ್ಲಿ ಬರುವಂತಹ ರೋಗದಿಂದ. ಇದಕ್ಕೆ ಲಸಿಕೆ ಇದೇನೆ? ಇದೆ ಸರ್. ಇದು ಕಂದು ರೋಗ ಏನಪ್ಪಾ ಅಂತಂದ್ರೆ ನಾ ಹೇಳದಂಗ ಆಗಲೇ ನರಡಿ ರೋಗ ಹೆಂಗ ಏನಪ್ಪಾ ಅಂತಂದ್ರೆ ಪ್ರಾಣಿಜನ್ಯ ರೋಗ ಅಂತ ಹೇಳ್ತೀವಿ. ಅದೇ ರೀತಿ ಇದು ಸಾಂಕ್ರಾಮಿಕ ರೋಗ ಜೊತೆ ಇದನ್ನು ಕೂಡ ಪ್ರಾಣಿಜನ್ಯ ರೋಗ, ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂತ ಕಾಯಿಲೆ ಯಾವುದು? ಕಂದು ರೋಗ. ಇದರಲ್ಲಿ ಏನಾಗುತ್ತಪ್ಪ ಅಂದ್ರೆ ಸಾಮಾನ್ಯವಾಗಿ ಗರ್ಭ ಧರಿಸಿದಂತಹ ಆಕಳು ಎಮ್ಮೆಗಳು ಆರಿಂದ ಒಂಬತ್ತು ತಿಂಗಳ ಒಳಗಡೆ ಏನಪ್ಪಾ ಅಂತಂದ್ರೆ ಕಂದಲ್ ಹಾಕೊಂಡ್ಬಿಡ್ತಾವ. ಆರು ತಿಂಗಳು ಗರ್ಭ ಧರಿಸಿದ್ದು ಒಂಬತ್ತು ತಿಂಗಳ ಒಳಗಡೆ ಇದ್ದಂತಹ ದನಗಳೇನಪ್ಪಾ ಅಂತಂದ್ರೆ ಕಂದಲ್ ಹಾಕೊಳ್ಳೋದು ಬಹಳ ಮುಖ್ಯವಾದಂತಹ ಲಕ್ಷಣ. ಲಕ್ಷಣ ಸಾಮಾನ್ಯ ಸತ್ತಂತ ಕರು ಹುಟ್ಟತೈತಿ, ಒಂದು ಮಾಸ ಸರಿಯಾಗಿ ಬೀಳೋದಿಲ್ಲ. ಇದೇನಾಗುತ್ತೆ, ಒಂದ್ಸಲ ಅಷ್ಟೇ ಆಗೋದಿಲ್ಲ, ಪ್ರತಿ ಸಲನೂ ಅದು ಎಬರ್ಸ್ಟ್ ಆಗ್ತಾ ಇರ್ತದೆ. ಓಹೋ, ಆ ಒಂದು ದನಗಳಲ್ಲಿ. ಓಹೋ, ಅಂದ್ರೆ ಕಂದು ರೋಗ ಅಂದ್ರೆ ಈ ಲಕ್ಷಣವನ್ನು ಹೊಂದಿರ್ತೈತಿ. ಇದಕ್ಕೆ ಏನು ಮತ್ತೆ ಇದು ಮನುಷ್ಯರಿಗೆ ಕೂಡ ಬರ್ತೈತಿ, ಯಾರು ನಾವು ಅದನ್ನ ಕೆಲಸ ಮಾಡ್ತಾ ಇರ್ತೀವಿ ಅವರಿಗೆ ಕೂಡ ಈ ಕಾಯಿಲೆ ಬರಬಹುದು, ಹರಡುವಂತ ಸಾಧ್ಯತೆ ಇರ್ತದೆ. ಸೊ ಆ ಒಂದು ಉದ್ದೇಶಕ್ಕೆ ಕೂಡ ಇದು ಇಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಲ್ಲಿ FMD ಮತ್ತು ಇದು ಯಾವುದು ಕಂದು ರೋಗ, ಇವು ಎರಡು ಕಾಯಿಲೆಗಳನ್ನು ಹತೋಟಿ ತರಬೇಕು ಅಂತ ಅನ್ಕೊಂಡು ಲಸಿಕೆಗಳ ಬಗ್ಗೆ ಏನಪ್ಪಾ ಅಂತಂದ್ರೆ ಬಹಳ ಮುತುವರ್ಜಿ ವಹಿಸಿದ್ದಾರೆ. ಇದಕ್ಕೂ ಕೂಡ ಏನಪ್ಪಾ ಅಂತಂದ್ರೆ ವರ್ಷದಲ್ಲಿ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಈ ಲಸಿಕೆಯನ್ನ ಗವರ್ಮೆಂಟ್ ಅನೌನ್ಸ್ ಮಾಡ್ತಾರೆ, ಪಶುಪಾಲನೆ ಇಲಾಖೆಯವರಪ್ಪ ಅಂತ ಇಂತ ತಿಂಗಳಲ್ಲಿ ಹಾಕ್ತೀವಿ ಅಂತ. ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಅಂದ್ರೆ ವರ್ಷದಲ್ಲಿ ಮೂರು ಸಲ ಈ ಲಸಿಕೆಯನ್ನು ಹಾಕ್ತಾರೆ. ಆದ್ರೆ ಇದು ಪ್ರತಿ ವರ್ಷ ಲಸಿಕೆ ಹಾಕಿಸುವಂತ ಅವಶ್ಯಕತೆ ಇಲ್ಲ. ಆರರಿಂದ ಎಂಟು ತಿಂಗಳಿದ್ದಂತ ಹೆಣ್ಣು ಕರುಗಳಿಗೆ ಮಾತ್ರ ಲೈಫ್ ಟೈಮ್ ಅಲ್ಲಿ ಒಂದ್ಸಲ ನಾವು ಲಸಿಕೆಯನ್ನು ಕೊಟ್ಬಿಟ್ರೆ ಸಾಕು, ಈ ಕಾಯಿಲೆ ಒಟ್ಟ ಬರೋದೇ ಇಲ್ಲ ಮುಂದೆ. ಒಂದೇ ಬಾರಿಗೆ ಕೊಡಬೇಕು ಅಂದ್ರೆ ರೈತರು ಬಹಳ ಗಮನಿಸಬೇಕು. ಒಂದು ಬಾರಿ ಇದನ್ನು ಕೊಟ್ಟುಬಿಟ್ರೆ ಅದು ಯಾವುದು, ಆರರಿಂದ ಎಂಟು ತಿಂಗಳು ಇದ್ದಂತಹ ಹೆಣ್ಣು ಕರುಗಳಿಗೆ ಈ ಲಸಿಕೆಯನ್ನು ಕೊಡಿಸೋದು ಬಹಳ ಸೂಕ್ತ. ಆರರಿಂದ ಎಂಟು ತಿಂಗಳಿದ್ದಂತ ಹೆಣ್ಣು ಕರುಗಳಿಗೆ ಮಾತ್ರ ಈ ಲಸಿಕೆ ಏನೇನಪ್ಪ ಅಂತಂದ್ರೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಅಂದ್ರೆ ವರ್ಷದಲ್ಲಿ ಮೂರು ಸಲ ಈ ಲಸಿಕೆಯನ್ನು ಉಚಿತವಾಗಿ ಸರ್ಕಾರದವರು ಹಾಕ್ತಾರೆ. ಸೊ ರೈತರೇನಪ್ಪ ಅಂತ ತಮ್ಮ ಹುಟ್ಟಿದಂತ ಹೆಣ್ಣು ಕರುಗಳಿಗೆ ಈ ಆರರಿಂದ ಎಂಟು ತಿಂಗಳಿದ್ದಂತಹ ಕರುಗಳಿಗೆ ಏನಪ್ಪಾ ಅಂತ ಲಸಿಕೆಯನ್ನು ಕಂಪಲ್ಸರಿ ಆಗಿ ಕೊಡಿಸಬೇಕು. ಅಂದ್ರೆ ಯಾವುದೇ ಕೂಡ ನಿಷ್ಕಾಳಜಿ ಮಾಡಬಾರದು, ಆರರಿಂದ ಎಂಟು ತಿಂಗಳ ಅವಧಿಯಲ್ಲಿ ಈ ಲಸಿಕೆಯನ್ನು ಹಾಕುವುದರಿಂದ ಆ ದನ ಅಥವಾ ಕುರಿ ಮೇಕೆಗಳಲ್ಲಿ ಇದೊಂದು ಸುರಕ್ಷಿತ. ಇದು ದನಗಳಲ್ಲಿ ಅಂದ್ರೆ ಕುರಿ ಮೇಕೆಗಳಿಗೆ ಕುರಿ ಮೇಕೆಗಳಲ್ಲಿ ಬರತೈತಿ, ಅವಕ್ಕೆ ಲಸಿಕೆಗಳನ್ನು ಇನ್ನು ಸರ್ಕಾರದ ಮಾಡ್ತಾ ಇಲ್ಲ. ಇದರಲ್ಲಿ ಯಾವುದು ದನ ಮತ್ತು ಎಮ್ಮೆಗಳಿಗೆ ಲಸಿಕೆ ನಾವು ಕೊಡ್ತಾ ಇದೀವಿ. ರೈತರು ಈ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. 6-8 ತಿಂಗಳು ಆಗುವಾಗ ಈ ಲಸಿಕೆಯನ್ನು ಹಾಕಿಸಬೇಕು. ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಗಮನಿಸ್ತಾ ಇರುವಂತಹದ್ದು ಗಳಲೆ ರೋಗ ಅಂತ. ಇದು ಕೂಡ ಬಹಳ ಹಾನಿಕರವಾಗಿರತಕ್ಕಂಥದ್ದು. ಇದಕ್ಕೆ ಹೇಗೆ ಲಕ್ಷಣ ಹೇಗಿರ್ತವೆ ಮತ್ತು ಅದರ ಒಂದು ಲಸಿಕಾ ಒಂದು ವಿಧಾನ ಹೇಗಿದೆ? ಗಳಲೆ ಬೆನೆ ಅಥವಾ ಗಂಟಲು ಬೆನೆ ಅಂತ ಹೇಳ್ತೀವಿ ಸಾಮಾನ್ಯವಾಗಿ. ಗಂಟಲು ಬೆನೆ ಅಂತ ಗಂಟಲು ಬಾವು ಬರ್ತೈತಿ, ಜ್ವರ ಬರ್ತಾವ ಸಿಕ್ಕಾಪಟ್ಟೆ. ಈ ಒಂದು ಕಾಯಿಲೆ ಏನಪ್ಪಾ ಅಂತಂದ್ರೆ, ಇದು ಕಾಯಿಲೆ ಇದೇ ತಿಂಗಳಲ್ಲಿ ಬರಬೇಕಂತೇನಿಲ್ಲ. ಇದು ಸಾಮಾನ್ಯ ಏನಪ್ಪಾ ಅಂತ ವಾತಾವರಣದಲ್ಲಿ ಯಾವಾಗ ಬದಲಾವಣೆ ಆಗ್ತಾವ, ಅತಿಯಾದ ಮಳೆ ಆಗಿರ್ಬೋದು, ಅತಿಯಾದ ಬಿಸಿಲಾಗಿರ್ಬೋದು, ಚಳಿ ಆಗಿರ್ಬೋದು, ಅಂದ್ರೆ ವಾತಾವರಣದ ವೈಪರೀತ್ಯನು ಕೂಡ ಈ ಒಂದು ಕಾಯಿಲೆ ಉದ್ಭವ ಆಗಲಿಕ್ಕೆ ಸಹಕಾರ ಕೊಡುತ್ತದೆ. ಸೊ ಆ ಒಂದು ಉದ್ದೇಶಕ್ಕೆ ಏನಪ್ಪಾ ಅಂತಂದ್ರೆ, ಈ ಗಳೆ ರೋಗದ ಲಕ್ಷಣ ಏನಿಲ್ಲ, ಜ್ವರ ಇರೋದು, ಗಂಟಲು ಬಾವು, ಉಸಿರಾಟ ತೊಂದರೆ ಆಗಿನಪ್ಪ ಅಂತಂತಂದ್ರೆ ಸಾಯ್ತಾವ ದನಕರಗಳು. ಸೊ ಬೇಸಿಗೆಯಲ್ಲಿ ಸಾಯ್ತಾವ, ಮಳೆಗಾಲದಲ್ಲೂ ಸಾಯ್ತಿರ್ತಾವ. ಅಂದ್ರೆ ಗಂಟಲು ಭಾಗ ಊದಿಕೊಳ್ಳುದು, ಗಂಟಲು ಬಾವು ಊದಿಕೊಳ್ಳೋದೇನಪ್ಪ ಅಂತ ಬಹಳ ಮುಖ್ಯವಾದ ಲಕ್ಷಣ ದನಕರಗಳಲ್ಲಿ. ಸೊ ಇದಕ್ಕೂ ಕೂಡ ಏನಪ್ಪ ಅಂತಂತಂದ್ರೆ ಲಸಿಕಾ ಇದು ಏನಪ್ಪ ಅಂತಂದ್ರೆ ವರ್ಷದಲ್ಲಿ 2 ಸಲ ಏನಪ್ಪ ಅಂತಂದ್ರೆ ಹಾಕ್ತಾರ. ಜೂನ್ ತಿಂಗಳಲ್ಲಿ ಮೊದಲನೇ ಸುತ್ತು, ಮತ್ತೇನಪ್ಪಾ ಅಂತಂದ್ರೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ 2ನೇ ಸುತ್ತು. ಈ 2 ಸಲ ಏನಪ್ಪಾ ಅಂತಂದ್ರೆ ಸಾಮಾನ್ಯವಾಗಿ ಏನಪ್ಪಾ ಅಂತ ಈ ಕಾಯಿಲೆ ಮೊದಲು ಯಾವ ಹಳ್ಳಿಗಳಲ್ಲಿ ಕಂಡು ಬಂದಿದೆ ಅಂತ ಹಳ್ಳಿಗಳಲ್ಲಿ ಕಂಪಲ್ಸರಿ ಏನಪ್ಪಾ ಅಂತಾರೆ ಈ ಲಸಿಕೆಯನ್ನು ಉಚಿತವಾಗಿ ಏನಪ್ಪಾ ಅಂತಂದ್ರೆ ಪಶುಪಾಲನೆ ಇಲಾಖೆಯವರು ಹಾಕ್ತೀವಿ. ಇದು ದನಕರಗಳಲ್ಲಿ ಬರ್ತೈತಿ, ಕುರಿ ಮೇಕೆಗಳಲ್ಲಿ ಕೂಡ ಬರುವಂತ ಎಲ್ಲದಲ್ಲೂ ಕಂಡು ಬರುತ್ತದೆ. ಈ ಗಂಟಲು ಊದಿಕೊಳ್ಳುವಂತ ಗಳಲೆ ರೋಗ ಅಲ್ವಾ, ಅದಕ್ಕೂ ಕೂಡ ಈ ಲಸಿಕೆಯನ್ನು ಹಾಕಿ ಮುಂಜಾಗ್ರತೆಯನ್ನು ವಹಿಸಿಕೊಳ್ಬಹುದು ಅಲ್ವಾ? ವಹಿಸ್ಕೋಬೇಕು ಸರ್. ಈಗ ಇನ್ನೊಂದು ಬಹಳ ಮುಖ್ಯವಾಗಿ ನಮ್ಮ ಜಾನುವಾರುಗಳಲ್ಲಿ ಕಂಡು ಬರುವಂತದ್ದು ಕರುಳು ಬೇನೆಯ ರೋಗ. ಇದರದ್ದು ಹತೋಟಿ ಹೇಗೆ ಮತ್ತೆ ಅದಕ್ಕೆ ಲಕ್ಷಣಗಳು ಹೇಗಿರ್ತವೆ? ಇದು ಕರುಳು ಬೇನೆ ಕುರಿ ಮತ್ತು ಮೇಕೆಗಳಲ್ಲಿ ಕಂಡು ಬರುವಂತ ಕಾಯಿಲೆ. ಕರುಳು ಬೇನೆ ಅಂತ ಹೇಳ್ತಾರೆ, ಎಂಟ್ರೋಟಾಕ್ಸಿಮಿ ಅಂತ ಹೇಳ್ತಾರೆ ಇದರಲ್ಲಿ ಇಂಗ್ಲಿಷ್ ನಲ್ಲಿ. ಕರುಳು ಬೇನೆ ಕಾಯಿಲೆ ಏನಪ್ಪಾ ಅಂತಂದ್ರೆ, ಇದು ಕೂಡ ಜಾಸ್ತಿ ಮಳೆಗಾಲದಲ್ಲಿ ಕಂಡು ಬರುವಂತಹ ಕಾಯಿಲೆ. ನಾನಾಗಲೇ ಹೇಳಿದೆ, 6 ತಿಂಗಳಿಂದ 2 ವರ್ಷ ಇದ್ದಂತಹ ಕುರಿ ಮೇಕೆಗಳಲ್ಲಿ ಈ ಕಾಯಿಲೆ ಕಂಡು ಬರ್ತೈತಿ. ಇದು ಬಂತಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಕುರಿ ಮೇಕೆಗಳಲ್ಲಿ ಹೊಟ್ಟೆ ಉಬ್ಬೋದು, ಬೇದಿ ಆಗೋದು, ಜ್ವರ ಕಾಣಿಸ್ಕೊಳ್ತೈತಿ. ಕೆಲವೊಂದು ಕುರಿಗಳಲ್ಲಿ ಏನಪ್ಪಾ ಅಂತಂದ್ರೆ ವಿಷದ ಪ್ರಮಾಣ ಹೊಟ್ಟೆಲಿ ಜಾಸ್ತಿ ಆಯ್ತಪ್ಪ ಅಂತಂದ್ರೆ ತಿರುಗತೈತಿ, ಅಲ್ಲಿ ತಿರುಗತಿರ್ತಾವ ಆ ರೀತಿ. ಸೊ ಕೆಲವು ರೈತರು ಹೇಳ್ತಿರ್ತಾರೆ, ಮುಂಜಾನೆಯಿಂದ ಮಧ್ಯಾಹ್ನ ಚೆನ್ನಾಗಿ ಮೈದು ಬಂದು ಸರ್, ಮಧ್ಯಾಹ್ನದಿಂದ ಒಮ್ಮೊಂದೊಮ್ಮಲ್ಲಿ ಹೊಟ್ಟೆ ಸತ್ ಬಿಡ್ತು ಅಂತ. ಅಂದ್ರೆ ಲಕ್ಷಣಗಳು ಪೂರ್ತಿ ಕಾಣಿಸಿಕೊಳ್ಳೋಕ್ಕಿಂತ ಪೂರ್ವದಲ್ಲಿ ಕೂಡ ಸಾಯ್ತವ. ಸೊ ಆ ರೀತಿ ಕೂಡ ಬಹಳ ಗಂಭೀರವಾಗಿರ್ತಕ್ಕಂಥ ಗಂಭೀರದಂತ ಕಾಯಿಲೆ ಕುರಿ ಮತ್ತು ಮೇಕೆಗಳಲ್ಲಿ. ಸೊ ಇದಕ್ಕೂ ಕೂಡ ಲಸಿಕೆ ಏನಪ್ಪಾ ಅಂತಂತಂದ್ರೆ ಇದೆ. ಸೊ ಇದನ್ನು ಕೂಡ ನಾವು ವರ್ಷದಲ್ಲಿ ಏನಪ್ಪಾ ಅಂತಂತಂದ್ರೆ 2 ಸಲ ಏನಪ್ಪಾ ಅಂತಂದ್ರೆ ಈ ಲಸಿಕೆಯನ್ನು ನಾವು ಹಾಕೋಬಹುದು. ಮೊದಲನೇ ಸುತ್ತು ಏನಪ್ಪಾ ಅಂತಂತಂದ್ರೆ ಜೂನ್ ತಿಂಗಳಲ್ಲಿ ಹಾಕ್ತಾರೆ ಮೊದಲನೇ ಸುತ್ತು. 2ನೇ ಸುತ್ತು ಏನಪ್ಪಾ ಅಂತಂದ್ರೆ ಡಿಸೆಂಬರ್ ತಿಂಗಳಲ್ಲಿ. 2 ವರ್ಷದಲ್ಲಿ 2 ಸಲ ಏನಪ್ಪಾ ಅಂತಂದ್ರೆ ಈ ಲಸಿಕೆ ಏನಪ್ಪಾ ಅಂತಂದ್ರೆ ಕುರಿ ಮೇಕೆಗಳಲ್ಲಿ ಹಾಕ್ತೀವಿ. ರೈತರೇನಪ್ಪಾ ಅಂತಾರೆ, ಎಲ್ಲಾ ಕುರಿ ಮೇಕೆಗಳಿಗೆ ವರ್ಷದಲ್ಲಿ 2 ಬಾರಿ ಏನಪ್ಪಾ ಅಂತ ಈ ಲಸಿಕೆಯನ್ನು ಕೊಡಿಸಿದ್ದೆ, ಆದ್ರೆ ಅದು ಸಾವಿನ ಪ್ರಮಾಣ ಕಡಿಮೆ ಮಾಡಬಹುದು ಈ ಕಾಯಿಲೆಯಿಂದ. ಅಂದ್ರೆ ನೀವು ಹೇಳುವ ಪ್ರಕಾರ ಈ ಜಾನುವಾರು ಸಾಕಣೆಯಲ್ಲಿ ಬಹಳ ಪ್ರಮುಖವಾಗಿರತಕ್ಕಂಥದ್ದು ಲಸಿಕೆಯನ್ನು ಅದು ಹಾಕುವುದರ ಮೂಲಕ ಸುರಕ್ಷಿತವಾಗಿ ತಮ್ಮ ಜಾನುವಾರುಗಳನ್ನ, ಅದು ದನ ಆಗಿರ್ಬೋದು ಕುರಿ ಮೇಕೆಗಳನ್ನ, ಕಾಪಾಡಿಕೊಳ್ಳಬಹುದು ಅಂತ ಅಲ್ವಾ? ಈಗ ಬಹಳ ಇನ್ನೊಂದು ವಿಶೇಷ ಅಂದ್ರೆ ನಮ್ಮ ಜಾನುವಾರುಗಳಲ್ಲಿ ಕಂಡು ಬರುವಂತದ್ದು ಯಾವತ್ತೂ ರೈತರು ಹೇಳ್ತಾನೆ ಇರ್ತಾರೆ, ಜಂತುಗಳಿಂದಾಗಿ ನಮ್ಮ ದನಕರುಗಳು ಅದು ಮೇಕೆಗಳಲ್ಲಿ ಬಹಳಷ್ಟು ತೊಂದರೆ ಅನುಭವಿಸ್ತೇವೆ ಅಂತ. ಅದನ್ನು ಹೇಗೆ ನಿರ್ವಹಣೆ ಮಾಡುದು ಅಥವಾ ಯಾವ ವೇಳೆಯಲ್ಲಿ ಈ ಜಂತುನಾಶಕ ಔಷಧಿಗಳನ್ನ ಕೂಡಿಸಬೇಕು? ಸಾಮಾನ್ಯವಾಗಿ ಕರುಗಳಲ್ಲಿ ಹುಟ್ಟಿದ ಮೇಲೆ ಏನಪ್ಪಾ ಅಂತಂದ್ರೆ ಪ್ರತಿ ತಿಂಗಳಿಗೆ 1 ಸಲ ಹಾಕ್ಬೇಕು, 5 ತಿಂಗಳು ಆಗಿವರೆಗೂ. ದನಕರುಗಳಲ್ಲಿ 5 ತಿಂಗಳು ಆದ್ಮೇಲೆ ಪ್ರತಿ 3 ಅಥವಾ 6 ತಿಂಗಳಿಗೆ ಒಮ್ಮೆ ಹಾಕಿದ್ರೆ ನಡೀತದೆ ದೊಡ್ಡ ದನಗಳಲ್ಲಿ. ಆದರೆ ಇನ್ನೊಂದೇನ ಮುಖ್ಯವಾಗಿದ್ದೇನಪ್ಪ ಅಂತ, ಯಾವಾಗ ನಾವು ಲಸಿಕಾ ಕಾರ್ಯಕ್ರಮಗಳನ್ನು ಮಾಡ್ತೀವಿ, ಈ ಲಸಿಕಾ ಕಾರ್ಯಕ್ರಮಗಳಿಗಿಂತ ಮುಂಚಿತವಾಗಿ ಏನಪ್ಪಾ ಅಂತಂದ್ರೆ ನಾವು ಕಂಪಲ್ಸರಿ ಆಗಿ ಈ ಜಂತುನಾಶಕ ಔಷಧಿಯನ್ನು ಕೊಡ್ತೀವಿ. ಜಂತುನಾಶಕ ಔಷಧ ಕೊಡೋದ್ರಿಂದ ಅದ್ರ ಹೊಟ್ಟೆಗಳಲ್ಲಿದ್ದಂತಹ ಜಂತುಗಳ ನಾಶ ಅಥವಾ ಅದು ತಿಂದಂತಹ ಆಹಾರ ಏನಪ್ಪಾ ಎಲ್ಲಾ ಪೋಷಕಾಂಶಗಳು ಅದು ಸರಿಯಾಗಿ ಏನಪ್ಪಾ ಅಂತ ದೇಹಕ್ಕೆ ಒದಗುತ್ತವ, ನಾವು ಕೊಟ್ಟಂತ ಲಸಿಕೆಗಳೇನಪ್ಪ ಅಂತ ಪರಿಣಾಮಕಾರಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಆ ಒಂದು ಉದ್ದೇಶದಿಂದ ಏನಪ್ಪಾ ಅಂತಂದ್ರೆ ಈ ಲಸಿಕಾ ಪ್ರೋಗ್ರಾಮ್ಗಳಿಗಿಂತ ಮುಂಚಿತವಾಗಿ 1 ವಾರ ಅಥವಾ 1 ತಿಂಗಳು ಮೊದಲೇ ನೀವು ಜಂತುನಾಶಕ ಔಷಧಿಗಳು ಹಾಕೊಂಡಿದ್ರೆ ಬಹಳ ಉತ್ತಮ. ಲಸಿಕೆ ಕೊಡುವ ಮೊದಲು ಇದನ್ನು ಕೊಡಲೇಬೇಕು, ಒಂದು ರೀತಿಯ ದೇಹವನ್ನ ಸ್ವಚ್ಛ ಮಾಡಿದಂಗೆ. ಈಗ ಬಹಳ ಮುಖ್ಯವಾಗಿ ನಮ್ಮ ರೈತರಿಗೆ ಒಂದು ವಿಷಯವನ್ನ ಹೇಳಿ, ಲಸಿಕೆಯಿಂದ ಲಸಿಕೆಗೆ ಎಷ್ಟು ದಿನ ಅಂತರ ಇರಬೇಕಾಗ್ತದೆ ಅಂತ?